ಪ್ರಮಾತು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಸಾಕು ಪ್ರಾಣಿಗಳ ಮೇಲೆ ಪ್ರೀತಿ ಇರಲಿ, ಅದು ಮಾನವೀಯತೆಯ ಒಂದು ಮುಖ. ಆದರೆ ಅದು ತಂದೊಡ್ಡಬಹುದಾದ ಆರೋಗ್ಯ ಸಮಸ್ಯೆಗಳ ಬಗೆಗೂ ಗಮನವಿರಲಿ. ಸೋಫಾ, ಹಾಸಿಗೆ, ಡೈನಿಂಗ್ ಟೇಬಲ್ನಲ್ಲಿ ಕುಳಿತುಕೊಳ್ಳುವ, ಜೊತೆಗೆ ಮಡಿಲಲ್ಲಿ ನಾವು ಮಲಗಿಸಿಕೊಂಡು ಮುದ್ದಾಡುವ ಬೆಕ್ಕು, ನಾಯಿ, ಪಾರಿವಾಳದಂಥ ಪ್ರಾಣಿ ಪಕ್ಷಿಗಳ ಮೇಮೇಲಿನ ಧೂಳು, ಕಶ್ಮಲ ಮತ್ತು ಸೂಕ್ಷ್ಮ ಕಣಗಳು ಹಲವು ಆರೋಗ್ಯ ಸಮಸ್ಯೆಗಳಿಗೆ ಕಾರಣವಾದೀತು. ಜೋಕೆ ಆಕಾಶವಾಣಿ ಹೊಸಪೇಟೆ. ಕೇಂದ್ರ ಕೃಷಿ ಸಹಕಾರ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಸ್ತುತಪಡಿಸುವ ಕಿಸಾನ್ ವಾಣಿ ಗ್ರಾಮಾಂತರಂಗ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆಯುವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮ ಕೇಳುವ ನಮ್ಮ ಎಲ್ಲ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು ಹಾಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ರೈತ ಮಿತ್ರರೇ, ಇಂದಿನ ಕಿಸಾನ್ ವಾಣಿ ಗ್ರಾಮಾಂತರಂಗದಲ್ಲಿ ಕೃಷಿ ಹಾಗೂ ಹೈನುಗಾರಿಕೆ ಅನುಭವಗಳ ಕುರಿತು ಹಗರಿಬೊಮ್ಮನಹಳ್ಳಿ ತಾಲೂಕು ಮಾಲ್ವಿ ಗ್ರಾಮದ ಜವಳಿ ಗಣೇಶ್ ಅವರೊಂದಿಗೆ ಸಂದರ್ಶನವನ್ನ ಕೇಳುವಿರಿ. ಆನಂತರ ವಿವಿಧ ಗಾಯಕರ ಸ್ವರಗಳಲ್ಲಿ ಕೃಷಿ ಗೀತೆಗಳು ಪ್ರಸಾರವಾಗಲಿವೆ. ಈ ಎಲ್ಲ ಕಾರ್ಯಕ್ರಮಗಳು ನಿಮಗಾಗಿ ಇಂದಿನ ಕಿಸಾನ್ ವಾಣಿ ಗ್ರಾಮಾಂತರಂಗದಲ್ಲಿ ಮೂಡಿಬರಲಿವೆ. ಹಾಗಾದರೆ ಇಂದಿನ ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೇ ಬಿಡೋಣ. ಕೃಷಿ ಹಾಗೂ ಹೈನುಗಾರಿಕೆ ಅನುಭವಗಳ ಕುರಿತು ಹಗರಿಬೊಮ್ಮನಹಳ್ಳಿ ತಾಲೂಕು ಮಾಲವಿ ಗ್ರಾಮದ ಜವಳಿ ಗಣೇಶ್ ಅವರೊಂದಿಗೆ ಸಂದರ್ಶನದೊಂದಿಗೆ. ನಮಸ್ಕಾರ ರೈತ ಬಾಂಧವರೇ, ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ವಿಜಯನಗರ ಜಿಲ್ಲೆಯ ಹಗರಿಬೊಮ್ಮನಹಳ್ಳಿ ತಾಲೂಕಿನ ಮಾಲ್ವಿ ಗ್ರಾಮದ ರೈತರು, ಅದರಲ್ಲೂ ವಿಶೇಷವಾಗಿ ಹೈನುಗಾರಿಕೆಯನ್ನು ಮಾಡಿಕೊಂಡು ಹೋಗ್ತಾ ಇರತಕ್ಕಂತಹ ಶ್ರೀಯುತ ಜವಳಿ ಗಣೇಶ್ ಅವರು ನಮ್ಮ ಜೊತೆಗಿದ್ದಾರೆ. ಅವರ ಈ ಹೈನುಗಾರಿಕೆಯ ಅನುಭವಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದಾರೆ, ಜೊತೆಗೆ ಕೃಷಿಯ ಅನುಭವಗಳನ್ನು ಹಂಚಿಕೊಳ್ತಾ ಇದ್ದಾರೆ. ನಮಸ್ಕಾರ ಗಣೇಶ್ ಅವರೇ. ನಮಸ್ಕಾರ ಸರ್. ಗಣೇಶ್ ಅವರೇ, ಎಷ್ಟು ವರ್ಷ ವಯಸ್ಸು ನಿಮಗೆ? ಸರ್, ನನಗೆ 32 ಸರ್. 32 ವರ್ಷ ವಯಸ್ಸು. ಏನು ಓದಿದ್ರಿ ಗಣೇಶ್ ಅವರೇ? PUC ಸೆಕೆಂಡ್ ಇಯರ್ ಓದಿದ್ರಿ. ಮುಂದೆ ವಿದ್ಯಾಭ್ಯಾಸ ಮುಂದುವರಿಸಲಿಲ್ವಾ? ಇಲ್ಲ ಸರ್, ಓದಿಲ್ಲ, ಹೊಲ ಬಾಳೆ ಸರ್ ನಮ್ದು. ಹಂಗಾಗಿ ಒಕ್ಕಡಿ ಸರ್ ಜಾಸ್ತಿ ಅಂತ ಒಕ್ಕಡಿ ಬೋದು. ಆರ್ಮಿ ಸೆಲೆಕ್ಟ್ ಆಗಿತ್ತು? ಆರ್ಮಿ ಸೆಲೆಕ್ಟ್ ಆಗಿ ಸರ್ ನಮ್ದು ತಿಳಿಸಿದ್ರು ಸರ್. ಹಗ್ಗವಸ್ತು ಜೀವನ ಮಾಡ ನಮ್ಮ ಪರ. ಹಂಗಾಗಿ ಹಗ್ಗವಸಿಯದು ಜೀವನ ಮಾಡ್ತಿದ್ರ? ಹಗ್ಗವಸ್ತು ಜೀವನ ಸರ್. ನಾವು ನಮ್ಮ ಅಪ್ಪರಿಗೆ 5 ಮಂದಿ ಸರ್ ಮಕ್ಳು. ನಿಮ್ಗಿದ್ದು 3 ಹೆಣ್ಮಕ್ಳು ಸರ್, 1 ಗಂಡ್ಮಕ್ಳು ಇದ್ವಿ. ನಮ್ಮ ಅಕ್ಕರೆಲ್ಲ ಕೂಲಿ ಮಾಡ್ಕೊಂಡು ಜೀವನ ಮಾಡ್ತಾರೆ. ಹೈನುಗಾರಿಕೆ ಮಾಡ್ಕೊಂತ ಹುಲ್ಲ ಅವ್ರ ಹುಲ್ಲ ಬೇರೆ ಬೇರೆ ಹುಲ್ಲ ಅವೆಲ್ಲ ಹುಲ್ ತಗೊಂಡ್ಬಂದು ಹೋಗಿ ಬಂದು ದನ ಮೇಯಿಸ್ ಸರ್. ನಾವು ದನ ಮೇಯಿಸಿದ್ವಿ. ಹಂಗ ಹಾಲು ಅದ್ರ ಮೇಲೆ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡ್ಕೊಂತ ಹಾಲು ಹೈನುಗಾರಿಕೆ ಜನ ಮಾಡ್ಕೊಂತ ಬಂದ್ ಸರ್. ಟಾಡಿ ಲೀಟರ್ ಹಾಕೊಂಡ್ ಬಂದ್ ಸರ್ ನಮ್ಮ ಅಕ್ಕರೆ. ಮತ್ತೆ ನಾವು ಹಂಗ ಇದ್ ಮಾಡಿದಾಗ ನಾವು ಎಸ್ ಇವಾಗ ಕ್ಲಾಸ್ ಬಿಟ್ಟು ಹೋಗಿ ಮತ್ತೆ 3 ಗಾರಿ 8 ಕ್ಲಾಸ್ ಅಂತ ಹೋಯ್ ಸರ್. ಎಸ್ ಎಸ್ ಎಲ್ ಮುಗಿಸಿದ್ವಿ. ಇಲ್ಲಿ ಮತ್ತೆ ಸೆಕೆಂಡ್ ಪಿ ಸಿ ಫಸ್ಟ್ ಪಿ ಸಿ ಬೊಮ್ಮಳೆ ಹೋಯ್ ಸರ್. ಹೋಗಿದ್ದೀನಿ. ಮತ್ತೆ ನಾವು ಮುಂದಕ್ಕೆ ಹೋಗಕ್ ಆಗಲಿ ಸರ್. ಹೊಲ ಬಾಳ ಇತ್ತು ಸರ್. ಹಂಗ ಜಾರಿ ಬೀಳ ಸರ್ ಹೊಲ. ಹೊಲ 18 ಎಕರೆ ಹೊಲ 2,000 ರೂಪಾಯಿ ಅನುಮತಿ ಕೊಟ್ಟರು ಸರ್. ಬೆಳೆದ್ ಮಾಡಿ ಮತ್ತೆ ತಿರ್ಗಿ ನನಗೆ ಸ್ವಲ್ಪ ಸಿಮ್ಮಿ 18 ವರ್ಷ ಆಸು ಸೆಕೆಂಡ್ ಸೇಲ್ ಮುಗಿಸಿದ ಮೇಲೆ ನಾವು ಹೊಲ ಮಾಡೋದಂತೆ ಹೊಲ ಮಾಡ್ಕೊಂಡು ಹೊಲ ಮಾಡಿದ್ಮೇಲೆ ಅಲ್ಲಿಗೆ ಸ್ವಲ್ಪ ಹಂಗ ನಮ್ಗೆ ಸ್ವಲ್ಪ ಹೊಲ ಬಗ್ಗೆ ಐಡಿಯಾ ಇತ್ತು ಸ್ಟಾರ್ಟಿಂಗ್ ಸರ್ ಹೈನುಗಾರಿಕೆ ಚೆನ್ನಾಗಿ ಐಡಿಯಾ ಸರ್ ಹೈನುಗಾರಿಕೆ ಚೆನ್ನಾಗಿ ಮಾಡ್ಕೊಂತ ಬಂದ್ವಿ ಅದ್ರ ಬಗ್ಗೆ ಅದನ್ನ ಹೊಲನ ಮಾಡೋ ಅಂತ ಹೇಳಿ ಅದ ದುಡ್ಡನ್ನ ಅಲ್ಲಿನ ದುಡ್ಡನ್ನ ಹೊಲಕ್ಕೆ ಇನ್ವೆಸ್ಟ್ ಮಾಡಿ ಸರ್. ಫಸ್ಟ್ ಹೈನುಗಾರಿಕೆ ಶುರು ಮಾಡಿದ್ವಿ ನೀವು, ಭೂಮಿ ಇದ್ರೂ ಸಹಿತ ಕೃಷಿ ಮಾಡ್ತಾ ಇರ್ಲಿಲ್ಲ, ಹಾಗೆ ಬಿಟ್ಟಿದ್ರೆ ಅದು ಬೇರೆ ಮಾಡ ಸರ್. ನಿಮ್ಮ ಭೂಮಿಯನ್ನ ಬೇರೆಯವರಿಗೆ ಗುತ್ತಿಗೆ ಕೊಟ್ಟಿದ್ದು ವ್ಯಾಪಾರ ಮಾಡಿದ್ದು ಸರ್, ಬರೀ ಹಿಂಗ ತಲೆ ಸರಿಯುತ್ತೆ ಸರ್. ಮಾತಾಡ್ಕೊಂತ ಹೋರ ಬೆಳಗಾವಿಯಲ್ಲಿ ಎದ್ದಾಡೋದು, ಪುರಾಣ ಹೋಗ್ಕೊಂತ ಹೋಗೋದು, ಹೋಗ್ಸ್ಕೊಂಡು ಬೀಡಿ ಸಿಗರೇಟ್ ಸೇರ್ಕೊಂತ ಚಾ ಕೊಡ್ಕೊಂತ ಹಂಗ ಜೀವನ ಮಾಡ್ಕೊಂತ ಹೋಗ ಸರ್. ನಮ್ ತಾಯಿ ಮತ್ತೆ ಅಲ್ಲಿ ರೇಷನ್ಗೆ ನಾವು ದುಡಿದು ನಮ್ಮ ಅಕ್ಕ ಬದಿಗೆ ಹೋಗ್ತೀವಿ ಸರ್, ಬೇರೆ ಬದಿಗೆ ಅಷ್ಟೊಲ್ಲ ಇದ್ರೆ ಬೇರೆ ಬದಿಗೆ ಹೋಗ್ತದೆ. ನಮ್ಮ ಹೊಲ ಮಾಡಿದ್ರು ಅವ್ರು ಬೀಳುದು ಸರ್, ಅವಳೆಲ್ಲ ಜಾರಿ ಬಿದ್ದು ಒಂದು 8 ಎಕರೆ ಬೀಳುದು ಸರ್, ಇನ್ನೊಂದು 9 ಎಕರೆ ಉದ್ದಿಗೆ ಬಗ್ಗೆ ಸರ್ ಅಂತ ಹೇಳಿ ಅವಾಗ ಮಾಡಿದ್ರು ಸರ್. ಅವ್ರು ಅವಾಗ 18 ನೂರು ರೂಪಾಯಿ ಮಾಡಿಸ್ರು 9 ಎಕರೆ ಮಾಡ್ಕೊಂತ ಮಾಡ್ಕೊಂತ ತಿರ್ಗಿ ನಮಗೆ ಹಂಗ ಸುಮಾರು ವರ್ಷಗಳು ಮಾಡಿಸ್ ಸರ್ ಅವ್ರವಲ್ಲ. ನಾವು ಮತ್ತೆ ಆತಾಗ ಅವ್ರಿಗೆ ಕೆಲಸ ಮಾಡ್ಕೊಂತ ಬದುಕಿ ಹೋಗ್ಕೊಂತ ನಾವು ಹೋಗ್ಕೊಂಡು ಫಸ್ಟ್ ಹೈನುಗಾರಿಕೆ ಶುರು ಮಾಡಿದ್ರಲ್ಲ ಏನ್ ಎಮ್ಮೆಗಳಂತಂದ್ರು ಜರ್ಸಿನ ಜವರಿ ಸರ್, ಜವರಿ ಎಷ್ಟಿದೆ ಜವರಿ ಅವ ಸ್ಟಾರ್ಟಿಂಗ್ ಅಪ್ಪ ಕಾಯ್ದೆ ಸರ್ ಆಕುಗಳನ್ನ ಕಾಕಿಮಂದ್ ಒಂದು 15-16 ಮೇಲೆ ಇದೆ ಸರ್ ಆಕುಗಳು. ಅಪ್ಪ ಕಾಕಿಮಂದ್ ಸರ್ ತಲೆ ಸರಿ ಇಲ್ಲ ಸರ್, ಆಕಳ ಪಾಕಳ ಕಾಯ್ದೆ ಸರ್ ಮಾಡ್ತಾರೆ ಸರ್. ಮತ್ ಸಾಯಂಕಾಲ ಟೈಮ್ ಕಾರ್ಯಕ್ರಮ ಸರ್ ಅವ್ರ ಹಾಲಿಂದ ಕೊಡ್ತಾರಲ್ಲ ನಮ್ಮ ಮಕ್ಕಳೆಲ್ಲ ವಯಸ್ಸು ಬಂದ್ರು ಸರ್. ಎಷ್ಟಿದ್ವು ಜವರಿ ಆಕಳಗಳ ಬಗ್ಗೆ? ಜವರಿ ಆಕಳ ಒಂದು 15-16 ಮೇಲೆ ಇದೆ ಸರ್, ಒಂದು ರೋಡಿ ಹೋದ್ರೆ ಫುಲ್ ಇದ್ದ ಸರ್. ನಮ್ಮ ನಿಮ್ಮ ಆಕಳಗಳ ಅವರೆಲ್ಲ ಆಕಳ ಮಾಡ್ಕೊಂತ ಕಾಯ್ಕೊಂತ ಹೋಗ್ತಾರೆ ಸರ್. ನಮ್ಮ ಅಪ್ಪರೇ ನಾವು ಡ್ರೆಸ್ಗಳು ಡ್ರೆಸ್ಸಿಂಗ್ ಬೇಕಂತ ತಕ್ಕಂತ ಮತ್ತೆ ತಮ್ಮನಾಗ ಬಂದ್ರು ಅವಾಗ ಮಣ್ಣಾಗ ಮಾತಾಡಿದ್ರು ಸರ್ ಅವರು, ಅವ್ರು ಕರ್ಕೊಂಡ್ಬಂದ್ವಿ. ಮತ್ತೆ ಈಗ 12 ಹಂಗ ಮೂಲಿನ ಸ್ವಲ್ಪ ಬಹಳ ಬರ್ಬೋದು ಸರ್. ಮತ್ತೆ ಬಹಳ ಬಂದ್ಬಿಟ್ಟು ಆಗ ಮಾರಿದ್ರು ಸರ್. ಮಾರಿದ್ಮೇಲೆ ಮತ್ತೆ ಮಾರಿ ಮತ್ತೆ ಒಂದ್ 2 ಬುಲ್ಸಿನ್ ಸರ್ ಹಾಕೋಣ. ಸ್ವಲ್ಪ ಬೇರೆ ಕ್ರಾಸಿಂಗ್ ಬೀಡ್ ಮಾಡ್ಕೊಂತ ಜವರಿ ಆಗಿದ್ರು ಕ್ರಾಸಿಂಗ್ ಹೆಚ್ಚಪ್ಪ ಅಂತೆಲ್ಲ ಮಾಡ್ಕೊಂತ ತಳಿ ಇಂಪ್ರೂವ್ಮೆಂಟ್ ಮಾಡ್ಕೊಂತ ಬಂದ್ ಸರ್. ಮಾಡ್ಕೊಂತ ಬಂದಾಗ ಮತ್ತೆ ಇನ್ನೂ ಚೆನ್ನಾಗಿ ಆಕಳ ಬರತ್ತದ ಅಂತೇಳಿ ಮತ್ತೆ ದುಡ್ಡು ಹೆಂಗ ಕಲಿತ ಕರೆಕ್ಟ್ ಅದಾಗಲ್ಲ ಒಂದ್ 2 ಆಕಳ ತಗೊಂಡ್ ಸರ್. ಅಂದ್ರೆ ನಿಮ್ಮ ದೇಸಿ ತಳಿಯ ಆಕಳುಗಳಿಗೆ ಕ್ರಾಸಿಂಗ್ ಮಾಡ್ತಿದ್ರ? ತಳಿಗಳನ್ನ ನೀವೇ ಸುಧಾರಿಸ್ಕೊಂಡ್ ಬಂದಿರಿ? ನಾವು ಅಭಿವೃದ್ಧಿ ಪಡಿಸ್ಕೊಂಡ್ ಬಂದಿದ್ರಿ. ಹಂಗಾರೆ ಬೇರೆ ತಳಿ ಉತ್ತಾನೆ ಸರ್. ನಾವು ಒಳ್ಳೊಳ್ಳೆ ಒಂದ್ ಹೊತ್ತಿಗೆ 12 ಲೀಟರ್ ಸರ್, ಒಂದ್ ಹೊತ್ತಿಗೆ 24 ಲೀಟರ್ ಒಂದ್ ಆಕಳ ಸರ್, ಒಂದ್ ಇಪ್ಪತ್ನಾಲ್ಕು ಲೀಟರ್ ಒಂದ್ ಲೀಟರ್ ಒಂದ್ ದಿನಕ್ಕೆ ಸರ್. ಆಮೇಲೆ ಅಂತ ಇನ್ನೊಂದ್ 2 ಆಕಳ ತಗೊಂಡ್ ಮತ್ತೆ ಒಂದ್ ಆಕಳ ಸ್ವಲ್ಪ ಯಾಕ ಆಕಳ ಚೆನ್ನಾಗಿ ಸರ್, ಒಂದ್ ಆಕಳ ಸಂಜೆಲ್ಲಿ 6 ಮುಂಜಾನೆ 6 ಕೊಡ ಸರ್, ಇನ್ನೊಂದ್ ಆಕಳ ತಗೊಂಡ್ವಿ 9 ಸದ್ಯ 9 ಲೀಟರ್ ಅಂಡಕ್ಕೆ ಸರ್. ಆಗ ಒಂದ್ ತಿಂಗಳಿಗೆ 25-26 ಸಾವಿರ ರೂಪಾಯಿ ಪೇಮೆಂಟ್ ಆಗುತ್ತೆ ಸರ್. ನಾವು 23 ರೂಪಾಯಿ ಲೀಟರ್ ಆಗುತ್ತೆ. ತೆಗೆದ 2000 ಹಿಂಗ 12-13 ಬಹಳ ಬರೋದು ಸರ್. ಆಕಳ ಮಾರ್ಬಿಟ್ಟಿವಿ, ಮಾರಿವಿ. ಮತ್ತೆ ಮನೆ ಹೊಲ ಒಂದ್ ಬೋರ್ ಹಾಕ್ಸಿ ಸರ್, ಬೋರ್ ಹಾಕ್ಸಿವಿ ಸಣ್ಣ ಬಿತ್ತು ಸರ್ ನೀರ. ಆ ನೀರಿಗೆ ಸ್ವಲ್ಪ ಆಲ್ಟರ್ನೇಟಿವ್ ಹುಲ್ ಹಚ್ಚಿದ್ವಿ ಸರ್, ಸರಿ ಹೋಗ ಸರ್ ಹುಲ್ ಕೊಕ್ಕಂತ. ಮತ್ತೆ ದಿನ ಮತ್ತೆ ಮಾಡ್ಕೊಂತ ಮಾಡ್ಕೊಂತ ಮತ್ತೆ ಹೈನುಗಾರಿಕೆ ಕಂಟಿನ್ಯೂ ಮಾಡ್ಕೊಂಡ್ ಈಗ ಕಂಟಿನ್ಯೂ. ಈಗ ಎಷ್ಟಿದಾವೆ ಈಗ ಆಕಳಗಳು? ಈಗ ಒಂದ್ 10-12 ಎತ್ತುಗಳೆಲ್ಲ ಸೇರಿ ಒಂದ್ 15 ಜನ ಸರ್. ಈಗ ಜವರಿ ಹೋದ ಕ್ರಾಸಿಂಗ್ ಇದೆ ಸರ್. ಎಷ್ಟು ಹಾಲು ಉತ್ಪಾದನೆ ಆಗ್ತದೆ ಈಗ? ಈಗ 24-25 ಲೀಟರ್ ಹಾಲು ಸರ್ ಪ್ರತಿದಿನ. ಒಂದ್ ಹೊತ್ತ ಅಥವಾ ಎರಡು? ಎರಡು ಸೇರಿ. ಎರಡು ಸೇರಿ 25. ಸ್ಯಾಲ್ರಿ ತಿಂಗಳ ಸ್ಯಾಲ್ರಿ ನಮ್ಗೆ 18,000 20,000. ಬರೀ ಹೈನುಗಾರಿಕೆ ಇದೆ ಸರ್. ಹೆಂಗ್ ಲೀಟರ್ ಹೋಗ್ತದೆ ಸರ್? 24-25 ರೂಪಾಯಿ. ದಿನಕ್ಕೊಂದು 625 ರೂಪಾಯಿ ಸರ್. ತಿಂಗಳಿಗೆ ಒಂದು 20,000 ರೂಪಾಯಿ ಆಗುತ್ತೆ. 18,000 ಚಿಲ್ಲರೆ ಹೆಚ್ಚು ಕಮ್ಮಿ ಆಗ್ತದೆ. ಕುಟ್ಟಿಂದೆಲ್ಲ ಮುಡ್ಕೊಂಡು ನಮ್ಗೆ ಒಂದು 10-15 ಸಾವಿರ ರೂಪಾಯಿ 15,000 ರೂಪಾಯಿ ಮೇಲೆ ಲಾಭ ಸರ್. ನಾವು ಮನೆ ಉಳ್ಳಕ್ಕೆಲ್ವ ಸರ್, ಅದನ್ನ ಉಳ್ಕೊಂಡ್ ಹಾಕ್ತೇವೆ ಸರ್. ಅದಕ್ಕೆ ಇವ್ರಿ ಹಾಕಿನಂದ್ರೆ ಚೆನ್ನಾಗಿ ಬರೋ ಸರ್ ಹುಲ್ಲು. 20 ನಮ್ಗೆ ಕಾಂಪ್ಲೆಕ್ಸ್ ಹಾಕಿದ್ರೆ ಒಳ್ಳೆ ರಾಸ ಇರೋ ಸರ್ ಹುಲ್ಲು ಚೆನ್ನಾಗಿ ಬರತ್ತೆ. ಹಂಗ ಜನನು ಒಳ್ಳೆ ರಸ ಇರ ಸರ್, ಚೆನ್ನಾಗಿ ಮೇವು ತಿಂತೈತಿ, ಜನ ಹಾಲು ಚೆನ್ನಾಗಿರ್ತದೆ ಸರ್. ಈಗ ದನಕರುಗಳಿಗೆ ಮೇವು ಅಲ್ದೇನೆ ಬೇರೆ ಯಾವ ಯಾವ ಪೌಷ್ಟಿಕ ಆಹಾರ ಕೊಡ್ತೀವಿ? ರಾಗಿ ಹುಲ್ಲು ಹಾಕ್ತೀವಿ ಸರ್, ಒಣ ನೆಲ್ಲು ಮೇವು ಹಾಕ್ತೀವಿ ಸರ್. ಅಂತ ಕಡ್ಲಿ ಹೊಟ್ಟೆ ನಾವು ಜಾಸ್ತಿ ಕರಿ ಮಾಡೋ ಸರ್. ನಮ್ಮ ಮೊದಲ ಬೆಳೆದ ಮಾತ್ರ ಹಾಕ್ತೀವಿ, ಇಲ್ಲಪ್ಪಂದ್ರೆ ಹಾಕಲ್ಲ ಸರ್. ನಮ್ಮ ಕಡೆಗೆ ಶೇಂಗಾ ಹಿಂಡಿ ಹಾಕ್ತೀವಿ ಸರ್, ಶೇಂಗಾ ಹಿಂಡಿ ಹಾಕ್ತಿದ್ವಿ, ಹತ್ತಿ ಹಿಂಡಿ ಹಾಕ್ತೀವಿ ಸರ್. ಈಗ ಸ್ವಲ್ಪ ಡೈರಿ ಫುಡ್ ಕೊಡ್ತಾರೆ ಸರ್, ಅದಷ್ಟೇ ಹಾಕ್ತೀವಿ ಸರ್. ಡೈರಿಯಿಂದನೂ ನಿಮಗೆ ಫುಡ್ ಕೊಡ್ತಾರೆ? ಕೊಡ್ತಾರೆ. ಎಷ್ಟು ಪ್ಯಾಕೆಟ್ ತಗೊಳ್ತಾರೆ ಅಲ್ಲೆಲ್ಲ ಸರ್? ನಾವು 4 ಚೀಲ ಒಂದು 2 ಕ್ವಿಂಟಲ್ ಹಾಕ್ತಾರೆ ಸರ್, 2-2 ಕ್ವಿಂಟಲ್. ಅದೆಲ್ಲ ಮೇವಿನಲ್ಲಿ ಮಿಕ್ಸ್ ಮಾಡಿ ಕೊಡ್ತಾರೆ ಸಪರೇಟ್ ಆಗಿ? ತೌಡ್ ಜೊತೆಗೆ? ತೌಡ್ ಜೊತೆ. ಸೊ ಈಗ ಹೈನುಗಾರಿಕೆ ನಿಮಗೆ ಲಾಭದಾಯಕ ಅನಿಸ್ತಾ ಇದೆಯಾ? ಒಳ್ಳೆ ಲಾಭ ಸರ್, ಅಂದ್ರೆ ಎಲ್ಲಿಗೆ ಬ್ಯಾಸರ ಮಾಡಕ್ ಸರ್, ಬ್ಯಾಸರ ಮಾಡಿದ್ರೆ ಹೈನುಗಾರಿಕೆ ಆಗ ಸರ್. ಬೇರೆ ಕಡೆ ಮೇಯಿಸ್ಲಿಕ್ಕೆ ಹೋಯ್ತೀರಾ? ಇಲ್ಲ ಸರ್, ನಮ್ಮ ಅಣ್ಣ ಹೋಗ್ತಾರೆ ಸರ್. ಅಂದ್ರೆ ಈ ಮೇವು ಮಳೆ ಬೆಳೆ ಬಂದಾಗ ಹೋಗ ಸರ್, ಮಳೆ ಬ್ಯಾಸಿಗಿಂತ ಮನೆ ಕಟ್ಟಕ್ ಮೇಯಿಸ್ ಸರ್, ಸುಗ್ಗಿಯಿಂದ ಮಳೆ ಉಂಟು ಬರ್ತಾರೆ ಸರ್, ಹೋಗ್ಬಿಡ್ತಾರ ಸರ್. ಬ್ಯಾಸರ ಮಾಡ್ಕೊಂಡು ಆಗಲ್ಲ ಸರ್ ಹೈನುಗಾರಿಕೆ, ಬ್ಯಾಸರ ಮಾಡಿದ್ರೆ ಮಾತ್ರ ಒಳ್ಳೆ ಚೆನ್ನಾಗಿದೆ ಸರ್. ಬಟ್ ಶ್ರಮ ಜಾಸ್ತಿ ಬೇಕು, ಎಲ್ಲಿಗೆ ಕಾರ್ಯಕ್ರಮಕ್ಕೂ ಹೋಗ್ತಾರ. ಅವ್ನ್ ಬಿಟ್ಟು ಹೋಗಕ್ಕಾಗಲ್ಲ, ಇಲ್ಲ ಆರೈಕೆ ಮಾಡಕ್ ಒಬ್ರು ಬೇಕೇ ಬೇಕು. ಯಾರು ನಿರಂತರವಾಗಿ ದನಕರುಗಳನ್ನ ಆರೈಕೆ ಮಾಡ್ಕೊಂಡಿರೋದು? ನಿಮ್ಮ ಅಣ್ಣ ನಮ್ಮಕ್ಕ ಸರ್, ಇಬ್ರು ನೋಡ್ಕೊಂತಾರೆ. ನಾವು ವ್ಯವಸಾಯ ಮಾಡ್ತೇವೆ ಸರ್, ಟ್ರ್ಯಾಕ್ಟರ್, ನಮ್ದು ಟ್ರ್ಯಾಕ್ಟರ್ ಐತಿ ಸರ್, ನಮ್ ಗದ್ದೆ ಮೆಕ್ಕೆಜೋಳ ಉಳ್ಳಾಗಡ್ಡೆ. ಈಗ ಹಾಲು ಕೊಡುವ ಆಕಳುಗಳು, ಅವುಗಳಿಗೆ ಏನಾದ್ರೂ ಆರೋಗ್ಯದ ಸಮಸ್ಯೆಗಳು ಉಂಟಾಗ್ತಾ ಇರ್ತದ? ಹೌದು ಸಾಕು ಸರ್. ಏನೇನು ಆಗ್ತದೆ ಸರ್? ಈಗ ಉಣ್ಣಿ ಜಾಸ್ತಿ ಆಗ್ತದೆ, ಸ್ವಲ್ಪ ತಲೆ ಸಮಸ್ಯೆಗಳು ಸರ್. ಉಣ್ಣಿ ಗಂಟು ಗಂಟು ತಲೆ ಗಡ್ಡೆ ಆಗಿ ಆಕಳ ತಲೆ ರಾಟಕ ಆಕಳ ಜ್ವರಗಳು ಸಾಯ್ತದೆ ಸರ್. ಓಹೋ, ಕೆಚ್ಚಲು ಬರ್ಬೋದು ಸರ್. ಆಮೇಲೆ ಆಕಳ ಜಾಸ್ತಿ ಹೆಚ್ಚಿಕೊಂಡು ಗಬ್ಬದಾಗ ಜಾಸ್ತಿ ಮೇಯಿಸಿದ್ರೆ ಮೈ ಆಯ್ದು ಗರ್ಭಕೋಶದ ಹೊರ ಬಂದು ಆಕಳನ್ನ ಡೆತ್ ಆಗ್ಬಿಟ್ಟು ಹಂಗೂ ಆಗ್ತದೆ. ಸೊ ಈ ಸೂಕ್ಷ್ಮತೆಗಳೆಲ್ಲ ನಿಮ್ಗೆ ಗೊತ್ತಾಗುತ್ತೆ. ಆ ಟೈಮ್ನಾಗ ಎಷ್ಟು ಫೀಡ್ ಕೊಡ್ಬೇಕು, ಎಷ್ಟು ಹಾಕ್ ಮೇವ್ ಹಾಕ್ಬೇಕು ಅಷ್ಟ ಮಾಡ್ತೇವೆ ಸರ್. ಹೆಚ್ಚಿಕೊಂಡು ಓವರ್ ಏನ್ ಮಾಡಿದ್ರ ರಿಯಾಕ್ಷನ್ ಆಗ್ಬೇಕು ಸರ್. ಓಹೋಹೋ, ಇದನ್ನೆಲ್ಲ ಯಾರು ಮ್ಯಾನೇಜ್ ಮಾಡ್ತಾರೆ? ನಾನು ಸರ್. ನೀವೆಲ್ಲ ಈ ತರದೆಲ್ಲ ನೀವು ಮ್ಯಾನೇಜ್ ಮಾಡ್ತೀರಿ? ನಮ್ಮ ಅಣ್ಣ ಹಿಂಡದು, ಆಕಳು ಸಿಂಬರದು ಅಷ್ಟೇ ಅವ್ರ ಕೆಲಸ. ಬಟ್ ಆಕಳುಗಳು ಹೇಗಿದಾವೆ, ಅವುಗಳಿಗೆ ಏನಾದ್ರು ಸಣ್ಣ ಪುಟ್ಟ ಕಾಯಿಲೆ ಇದೆಯಾ, ಗರ್ಭ ಕಟ್ಕೊಂಡಿದ್ರೆ ಹೆಂಗೆ ಆರೈಕೆ ಮಾಡ್ಕೊಳ್ಬೇಕು, ಇದೆಲ್ಲ ನೀವು ಮ್ಯಾನೇಜ್. ಈಗ ಗರ್ಭ ಧರಿಸುವುದು ಅಂದ್ರೆ ಯಾಂತ್ರಿಕವಾಗಿ ಪಶುಸಂಗೋಪನೆ ಆಸ್ಪತ್ರೆಗೆ ಹೋಗಿ ಮಾಡ್ಕೊಂಡ್ ಬರ್ತಾರೆ, ನಿಮ್ಮಲ್ಲಿ ಹೇಗೆ ಅದು? ನಮ್ಮಲ್ಲಿ ಆಲ್ರೆಡಿ ಸರ್ ಗರ್ಭ ಕೃತಕ ಗರ್ಭಧಾರಣೆ ಮಾಡ್ತೀವಿ. ಕೃತಕ ಗರ್ಭಧಾರಣೆ ಅನಿವಾರ್ಯ? ಈಗ ಅನಿವಾರ್ಯ ಸರ್, ಓದಿಲ್ಲ ಸರ್, ಮೇಂಟೈನ್ ಮಾಡೋದು ಕಷ್ಟ ಸರ್ ಓದಿನ. ಹಂಗಾಗಿ ಮಾಡ್ ಮೊದ್ಲೆಲ್ಲ ಊರಿಗೊಂದು ಗೂಳಿ ತರದೆಲ್ಲ ಇರ್ತಿದ್ವು, ಈಗಿಲ್ಲ. ಅವು ಈಗಿಲ್ಲ ಸರ್, ಅದು ತನಗೊಂದು ದಾನ್ಲಿ ಮಾಡ್ತಾ ಅಂತೇಳಿ ಊರಲ್ಲಿ ದೈವಸ್ಥಾನ ಸೇರಿ ಮಾಡ್ಬಿಡ್ತಾರೆ. ಮಾಡಿ ಇವ್ರು ಮತ್ತೆ ಊರಲ್ಲಿ ಜನ ಎಲ್ಲ ಇದನ್ನ ಹೇಳ್ತಾರೆ, ಕಂಪ್ಲೇಂಟ್ ಮಾಡ್ತಾರೆ ದೈವಸ್ಥಾನ, ಹೆಂಗಪ್ಪ ಆಕಳ ಮಾಡ್ತಿ ವೈಕಲ್ ಮಾಡ್ತಿರ್ಲ, ನಮ್ಗೆಲ್ಲ ದನ ದಾನ್ಲಿ ಮಾಡ್ಯಾರ ಬೆಳೆ ಅಂತಂದೇಳಿ ಬೆಳೆ ದಾನ್ಲಿ ಮಾಡ್ತಂದೇಳಿ ಮಾಡಿಸ್ಬಿಡ್ತಾರೆ ಸರ್. ಮಾಡಿಸಿ ಮತ್ತೆ ಅನಿವಾರ್ಯ ಸರ್ ಕೃತಕ ಗರ್ಭಧಾರಣೆ. ಅಲ್ಲೇನ್ ಚಾರ್ಜ್ ಮಾಡ್ತಾರೆ ಅದಕ್ಕೆ? ಗವರ್ಮೆಂಟ್ ಕೇಳಿ 10 ರೂಪಾಯಿ ತರ್ತಾರೆ ಸರ್. 10 ರೂಪಾಯಿ ಅಷ್ಟೇ ಸ್ಟಾರ್ಟಿಂಗ್ ಅಲ್ಲಿ ತಾಂತಂತಾರೆ ಸರ್, ಈಗ 10 ರೂಪಾಯಿ ಮಾಡ್ಯಾರ ಸರ್. ಮತ್ತೆ ಬೇರೆ ಸಪರೇಟ್ ಬರ್ತಾರೆ ಸರ್ ಪ್ರೈವೇಟ್ ಅವ್ರು, ಅವ್ರು 100 ರೂಪಾಯಿ 120 ರೂಪಾಯಿ ಕಡ್ಡಿ ಮೇಲೆ ಸರ್. ನಾವು ಗಿರ್ ತಳಿ ಇದು ಕಡ್ಡಿ ಹಾಕ್ಸಕ್ ಬಂದ 120 ರೂಪಾಯಿ ತರ್ತಾರೆ. ಅದರಲ್ಲೂ ತಳಿಗಳು ಎಷ್ಟಪ್ಪ ಅಂದ್ರೆ 100 ರೂಪಾಯಿ. ಓಹೋ, ಸೊ ಇಲ್ಲಿ ತಳಿ ಸಂಕರಣ ಆಗ್ಬಿಡ್ತದೆ. ಒಂದು ಆಕಳಿಗೆ ನೀವು ಕೃತಕ ಗರ್ಭಧಾರಣೆ ಮಾಡ್ಕೊಂಡು ಬಂದಿರಿ ಅಂದ್ಮೇಲೆ ಅಂದಿನಿಂದ ಅದ್ರ ಕಾಳಜಿ ಹೇಗೆ ಶುರು ಮಾಡ್ತೀರಿ, ಏನೇನು ಮಾಡ್ತೀರಿ ಸರ್? ನಾವು ಕಡ್ಡಿ ಇವತ್ತು ಗಡಿ ಈಟಿ ಬಂದಪ್ಪ ಅಂದ್ರೆ ಆಕಳ ನೋಡ್ತೀವಿ ಸರ್, ಆಕಳ ಹಾರಿಸೋದು ಇಲ್ಲ ಕೈ ತಕ್ಷಣ ಯಾರನ್ನ ಹೋಗಿ ದನಗಳನ್ನ ಹಾರಕ್ಬೋದು ಆ ಸಿಸ್ಟಮ್ ಸಿಸ್ಟಮ್ ತೋರಿಸೋದು ಈಟಿ ಬಂದಾಗ. ಆ ಟೈಮ್ ನಾವು ಒಂದು ದಿವಸ ಬಂದು ಕರೆಕ್ಟ್ ಆಗಿ ಈಟಿಗೆ ಬಂದ ಹಾಕ್ಸ್ಬಾರ್ದು ಕಡ್ಡಿನ, ಇಲ್ಲ ಸಾಯಂಕಾಲ ಹಾಕ್ಸ್ಬೇಕು, ಇಲ್ಲ ತಿರುಗಿ ಬಂದ್ರೆ ನಾವು ಬೆಳಗ್ಗೆ ಹಾಕ್ಸ್ಬೇಕು ಸರ್. ಫಸ್ಟ್ ಬೇದಿ ಸೆಕೆಂಡ್ ಬೇದಿ ತಾಕ್ ಬೇದಿ ಸರ್, ಫಸ್ಟ್ ಬೇದಿಗೆ ಹಾಕ್ಸಿದ್ರ ನಾವು ಹಾಕ್ಸಿರ್ತಕ್ಕಂಥ ವೀರಗಳು ಎಲ್ಲ ಕಡಿಬೋದು ಸರ್, ಜಾಸ್ತಿ ಓಲ್ಡ್ ಇದಾಗಿ. ನೆಕ್ಸ್ಟ್ ತಾಳಿ ಬೇದಿ ಸೆಕೆಂಡ್ ಬೇದಿ ಕಡಿಸಿ ಒಳ್ಳೆ ಶಕ್ತಿ ಚೆನ್ನಾಗಿ. ಸೊ ಇದನ್ನೆಲ್ಲ ಗಮನಿಸ್ತಾ ಇದ್ಕೊಂಡು ನೋಡ್ಕೊಂಡು ಹಾಕ್ಬೇಕು. ನಂತರದಲ್ಲಿ ಗರ್ಭಧಾರಣೆ ಮಾಡ್ಕೊಂಡು ಆದ್ಮೇಲೆ 20 ದಿನ ಅಬ್ಸರ್ವ್ ಮಾಡ್ತೀವಿ ಸರ್. 21 ದಿನ ಅಬ್ಸರ್ವ್ ಮಾಡ್ಬೇಕು ಸರ್. ಕಡಿಯಣ ಗೊತ್ತಾಗ ಸರ್, 20 ದಿನ ಗೊತ್ತಾಗ್ತದೆ ಅದು ಬೆದಿ ಬರ ಸರ್ ಕಡಿಯಣ್ಣಿದ್ರೆ ಮತ್ತೆ 20 ದಿನ ಬರ ಸರ್. ಓ ಹಾಗೆ, ಬೇರೆ ಏನ್ ಟೆಸ್ಟ್ ಗಿಸ್ಟ್ ಏನ್ ಮಾಡಾಗ ಸರ್? ಅದಾದ್ಮೇಲೆ ಬೆದಿ ಬರ್ಲಿಲ್ಲಪ್ಪ ಅಂದ್ರೆ 3 ತಿಂಗಳು ಒಂದ್ಸತಿ ಚೆಕ್ ಮಾಡ್ಸಲ್ಲ, ಚೆಕ್ ಮಾಡಿದ್ಮೇಲೆ ಅವ್ರು ಇಲ್ಲಿ ಗಬ್ಬ ಆಯ್ತು ಅಂತ ಹೇಳ್ತಾರೆ. ಅವ್ರು ಏನ್ ಟೆಸ್ಟ್ ಮಾಡ್ತಾರೆ? ಕೈ ಹಾಕಿ ನೋಡ್ತಾರೆ ಸರ್. ಓ ಹೋ, ಗರ್ಭ ಕಟ್ಟಿದೆ ಅಂತ ಹೇಳ್ತಾರೆ. ಸೊ ಆ ನಂತರ ಅದರ ಆರೈಕೆ ನೀವು ಸ್ಪೆಷಲ್ ಆಗಿ ಮಾಡ್ಬೇಕಾ? ಇಲ್ಲ ಸರ್, ಮಾಮೂಲಿ ಕ್ಯಾಶುವಲ್ ಹೆಂಗ್ ಮಾಡ್ತೇವೆ ಹಂಗ್ ಮಾಡ್ಕೊಂತೀವಿ. ದನಕರುಗಳಿಗೆ ಏನ್ ಮೇವು ಎಲ್ಲ ಚೆನ್ನಾಗಿ ಕೊಡ್ಬೇಕಾ? ಸ್ವಲ್ಪ ಎತ್ತಿವ ಸ್ವಲ್ಪ ಫುಡ್ ಎಲ್ಲ ಜಾಸ್ತಿ ಆಗ್ತದೆ ಸರ್, ಮೇವು ಕರ ಇರ್ತದೆ ಸರ್, ಒಳಗ ಚೆನ್ನಾಗಿ ಡೆವಲಪ್ಮೆಂಟ್ ಆಗಿರ್ತದೆ. ನೋಡಿ, ಹೈನುಗಾರಿಕೆ ಒಂದು ವಾಣಿಜ್ಯ ಉದ್ಯಮ ಆಗಿರೋದ್ರಿಂದ ಈ ಎಲ್ಲ ಪ್ರಕ್ರಿಯೆಗಳು ಶುರು ಆಗಿದ್ದಾವೆ. ಮೊದಲೆಲ್ಲ ದನಕರುಗಳನ್ನ ಬಂಜರಾದ ಕೂಡಲೇ ಕಾಡಿಗೆ ಬಿಟ್ಬಿಡ್ತಿದ್ರು, ಅಲ್ಲಿ ಮೇದ್ಕೊಂಡು ತಿನ್ಕೊಂಡು ಬರಲಿ ಅಂತೇಳಿ. ಆದ್ರೆ ಈಗ ಹಂಗಿಲ್ಲ, ಈಗ ಏನಿದ್ರು ಮನೆಯಲ್ಲೇ ಎಲ್ಲ ಇದ್ ಮಾಡ್ಕೊಂಡು ಹೋಗ್ಬೇಕು. ಸರಿ, ಈಗ ರೋಗ ರುಜಿನಿಗಳು ಬಂದಾಗೆ ವೈದ್ಯರು ನಿಮ್ಗೆ ಹತ್ತಿರದಲ್ಲಿ ಸಿಗ್ತಾರ? ಸಿಗ್ತಾರ ಸರ್. ಈಗ ದನಕರುಗಳಿಗೆ ಏನಾದ್ರೂ ಕಾಯಿಲೆ ಬಂದಾಗ ಎಮರ್ಜೆನ್ಸಿ ಅಂದ್ರೆ ಸ್ವಲ್ಪ ಸಿಗಲ್ಲ ಸರ್, ಟೈಮ್ ಸರಿಗೆ ಅವ್ರ ಹಾಸ್ಪಿಟಲ್ ಮೂಮೆಂಟ್ ಏನ್ ಟೈಮಿಂಗ್ ಇದ್ರೆ ಮಾತ್ರ ಸಿಗ್ತಾರ ಸರ್. ನಮ್ಗೆ ರೆಕ್ ಮಾಡ್ಬೇಕು, ಫೋನ್ ಮಾಡಿದ್ರೆ ಇಂಥ ಟ್ಯಾಬ್ಲೆಟ್ಸ್ ಯಾಕ ಬಂದ್ರೆ ಫೋನ್ ಮಾಡಿ ಅದು ಮೆಡಿಸಿನ್ ಮೆಡಿಕಲ್ ಸರ್ ನೀವು ಫೋನ್ ಮಾಡಿದ್ರೆ ಅವ್ರು ಹೇಳ್ತಾರೆ ಸರ್ ಇಂಥ ಮೆಡಿಸಿನ್ ಕೂಡ ಅವ್ರಿಗೆ ಅಂತಂದೇಳಿ. ನಾ ಇಲ್ಲಿ ಊರಾಗ ಬಸಣ್ಣ ಅವ್ರು ಹೋಗ್ತಾರೆ ಸರ್, ಅವ್ರ ಬಂದು ಚೂಜಿ ಬಾಜಿ ಮಾಡಿಸ್ ಮಾಡ್ತಾರೆ ಸರ್, ಬಂದ್ ಮಾಡ್ತಾರೆ. ಇಷ್ಟು ವರ್ಷ ಹೈನುಗಾರಿಕೆ ಮಾಡ್ತಾ ಇದ್ರಿ, ನಿಮಗೆ ಒಂದು ಅಂದ್ರೆ ಏನಾದ್ರೂ ಬಂದ್ರೆ ಇಂಥ ಔಷಧಿ ಕೊಡ್ಬೋದು ಅನ್ನುವಂಥ ಪ್ರಯೋಗಗಳನ್ನು ಮಾಡ್ತಾರೆ? ಇರ್ತಾರೆ. ನಾವು ಇಂಜೆಕ್ಷನ್ ಮಾಡಕ್ ಬರಲ್ಲ ಸರ್, ಬರಲ್ಲ ಇದಕ್ಕೆ ಸರ್, ಅನುಭವ ಬೇಕು ಸರ್, ಪ್ರಾಕ್ಟೀಸ್ ಬೇಕು ಅದಕ್ಕೆ, ಪ್ರಾಕ್ಟೀಸ್ ಬೇಕು ಸರ್. ಹಂಗಾಗಿ ನಮ್ಮ ಇಂಜೆಕ್ಷನ್ ಮಾಡಿಸಲ್ಲ, ಅವ್ರನ್ನ ಕರ್ಕೊಂಡು ಮಾಡ್ತೀವಿ ಸರ್. ನೋಡಿ, ಹೈನುಗಾರಿಕೆಗೆ ಬೇಕಾಗಿರ್ತಕ್ಕಂತ ಹಸುಗಳನ್ನ ಮನೆ ಸಾಕೋದು ಬಹಳ ಮುಖ್ಯ. ಅದಕ್ಕೆ ಅಂದ್ರೆ ದನದ ಕೊಟ್ಟಿಗೆ, ಅದ್ರ ಆಕಾರ, ಅದ್ರ ಸ್ವಚ್ಛತೆ, ಇದೆಲ್ಲದು ಚೆನ್ನಾಗಿರ್ಬೇಕು. ಹೇಗಿದೆ ದನದ ಕೊಟ್ಟಿಗೆ, ಎಷ್ಟು ಗಾತ್ರದಿದೆ, ಹೇಗಿದೆ, ಅದನ್ನ ಹೇಗ್ ನೋಡ್ಕೊಳ್ತೀರಿ ಸರ್? ದನದ ಕೊಟ್ಟಿಗೆ ನಾವು ಕಣ ಸರ್ ಅಂತ ಕಣ್ಣಾಗ ತಗಡ ಹಾಕೊಂಡು ದನ ಕೊಟ್ಟಿಗೆ ಮಾಡ್ತೀನಿ ಸರ್. ಕೆಳಗಡೆ ಹಾಸು ಬಂಡೆಗಳೆಲ್ಲ ಹಾಕೊಂಡು ಸ್ವಚ್ಛತೆ, ಸ್ವಚ್ಛತೆ ಜಾಸ್ತಿ, ಸ್ವಲ್ಪ ಮಳೆ ಆದ್ರೆ ಸ್ವಲ್ಪ ಹುಲ್ಲು ಎಲ್ಲ ಬೆಳೆದ ಸರ್, ಬೆಳಿಲ್ಲ ಸೊಳ್ಳೆ ಕಳ್ಸಸ ಈ ಸ್ವಲ್ಪ ನಾವು ರೌಂಡಪ್ ಅನ್ನ ಬರ್ಕೊಂಡ್ಬಿಡ್ತೀವಿ. ದನ ಕೈ ಬಿಡಲ್ಲ, ರೌಂಡಪ್ ಹೊಡೆದ ಒಂದು ಹಾಕ್ತಾನೆ, ಆಮೇಲೆ ದನ ಪನ್ನ ಬಿಟ್ಟು ಸತಿ ಅದು ತಿನ್ನಲ್ಲ ಸರ್, ಮನೆ ಬಿಡ್ತಾರೆ ಹುಲ್ಲು ತಿನ್ನಲ್ಲ ಸರ್. ಸೊ ಅಲ್ಲಿ ದನದ ಕೊಟ್ಟಿಗೆ ಸ್ವಚ್ಛತೆ ಇಟ್ಕೊಳ್ಬೇಕು, ಜೊತೆಗೆ ಏನಂದ್ರೆ ಹಾಸು ಬಂಡೆ ಏನ ಕೆಳಗಡೆ ಹಾಕಿರ್ತಿರಲ್ಲ, ಅಲ್ಲಿ ಹಾಕುವ ಸಗಣೆ ಇದೆಲ್ಲ ಸಕಾಲಕ್ಕೆ ತೆಗೆಯೋದಾಗ್ಲಿ, ನೀರ್ ಬಿಡೋದಾಗ್ಲಿ, ಇದೆಲ್ಲ ಮಾಡ್ಕೊಂಡು ಹೋಗ್ತಾ ಇರ್ತೀರಿ. ಸೊ ಎಷ್ಟು ಸ್ವಚ್ಛ ಇರ್ತಾರ ಸರ್, ಅಷ್ಟು ಹಾಕಿ ಚೆನ್ನಾಗಿರುತ್ತೆ ಸರ್. ಇಲ್ಲ ಕಾಲು ಜಾಸ್ತಿ ಇಲ್ಲಿ ಕೆಚ್ಚಲು ಜಾಸ್ತಿ ಸರ್, ಕೆಚ್ಚಲು ಬಾವು ಬರ್ತದೆ ಜಾಸ್ತಿ, ಎಷ್ಟು ಸ್ವಚ್ಛತೆ ಮಾಡ್ತೀವಿ ಸರ್ ಅಷ್ಟು ಕೆಚ್ಚಲುಗಳಿಗೆ ಕೆಚ್ಚಲು ಬಾವು ಕಡಿಮೆ ಆಗಲ್ಲಕ್ಕ ಸರ್. ನಿಮ್ಮ ಅನುಭವದಲ್ಲಿ ಅಥವಾ ಇಷ್ಟು ವರ್ಷಗಳಲ್ಲಿ ರೋಗಗಳು ಬಂದು ಹಸುಗಳು ಸತ್ತಿರ ಪ್ರಮಾಣ ಸರ್, ನಮ್ಮ ಅಪ್ಪನ ಕಾಲದ ಸಣ್ಣ ಕರು ಹುಟ್ಟಿದ್ರು ಬದುಕಿದ್ರು ಸರ್, ಹಂಗಾಗಿ ಸತ್ತು ಬಿಡೋ ಸರ್. ಈ ನಮ್ಮ ಕಾಲಕ್ಕೆ ಯಾವ ಕರುಗಳು ಸತ್ತರ ಸರ್, ಮೊನ್ನೆ ಒಂದು ಬೇರೆ ತರದಿಂದ ಅವು ಎರಡು ಓರಿತೀನಿ ಸರ್, ಒಂದು ಓದಿ ಅದು ಒಂದು ಓಕೆ ಸತ್ತು ಬಿಡ್ ಸರ್. ಇದಕ್ಕೆ ಏನಾಯ್ತಂದ್ರೆ ಬ್ಲಡ್ ಮೂತ್ರ ಮಾಡಕ ಬ್ಲಡ್ ಬರಕ್ಕೆ ಸರ್, ಬ್ಲಡ್ ಬಂದು ಮೂರದನ್ಗ ಹೋಗ್ಬಿಡ್ ಸರ್. ಅದು ಏನ್ ಕಾರಣ ಗೊತ್ತಾಗುತ್ತೆ ಸರ್. ಹಸುಗಳಿಗೆ ಏನಾದ್ರೂ ಸಮಸ್ಯೆ ಇಲ್ಲ, ಪ್ರಾಣಾಂತಿಕ ಕಾಯಿಲೆಗಳೇನು ಬಂದಿಲ್ಲ ಸರ್, ವಯಸ್ಸಾಗಿ ಸತ್ತು ಸರ್. ದನಕರುಗಳಿಗೂ ಇನ್ಸೂರೆನ್ಸ್ ಮಾಡಿಸ್ತಾರೆ, ಹೌದಾ? ನೀವು ಮಾಡಿಸಿದ್ರ? ಎಲ್ಲಕ್ಕೂ ಮಾಡಿಸಿದ್ರ? ಜಾಸ್ತಿ ಓವರ್ ಇಂಡ ಚೆನ್ನಾಗಿ ಕಷ್ಟ ಮಾಡಿಸಿ, ನಾವು ಜವರಿ ಅವಕ್ಕೆಲ್ಲ ಮಾಡಿಸಿದ್ರು ಸರ್, ಅವಕ್ಕೆ ಜಾಸ್ತಿ ಹೋಗಿ ಟಚ್ ಆಗಲ್ಲ ಸರ್. ಹೆಚ್ ಎಫ್ ಜಾಸ್ತಿ ಇಂತಾವಲ್ಲ ಅವಕ್ಕೆ ಸ್ವಲ್ಪ ಕ್ಯಾಲ್ಸಿಯಂ ಕಡಿಮೆ, ಅವಕ್ಕೆ ಕ್ಯಾಲ್ಸಿಯಂ ಎಲ್ಲ ಇಂಪ್ರೂವ್ಮೆಂಟ್ ಆಗ್ತೀವಿ ಸರ್. ಹಾಕಿ ಅವು ಏನೋ ಈ ಎಕರೆ ಸ್ವಲ್ಪ ಪ್ರಾಬ್ಲಮ್ ಆಗ ಸರ್, ಅವ್ರು ಹಾನಿ ಆದ್ರೆ ಇನ್ಸೂರೆನ್ಸ್ ತಗೊಳ್ಳಕ್ಕೆ. ಜೊತೆಗೆ ಕೃಷಿ ಹೇಗೆ, ಏನೇನು ಲಾಭದಾಯಕ ಬೆಳೆಗಳನ್ನು ಬೆಳಿತಾ ಇದ್ರಿ ಸರ್? ನಮ್ದು ಒಂದು 4 ಎಕರೆ ಗದ್ದೆ ಸರ್, ಈಗ ಒಂದ್ 10 ಎಕರೆ ಬದ್ಲು ಮಾಡ್ತೀವಿ ಸರ್. ಅಂದ್ರೆ ವರ್ಷಕ್ಕೆ ಒಂದ್ಸಲ ಬದ್ಲು ಮಳೆ ಆಗ್ತಿತ್ತು ಅಷ್ಟೇ ಸರ್ ಮಾಡಲ್ಲ. ಅದಕ್ಕೆ ರಾಗಿ, ಮೆಕ್ಕೆಜೋಳ ಸ್ವಲ್ಪ ಒಂದ್ 2 ಎಕರೆ 3 ಎಕರೆ ಮೆಕ್ಕೆಜೋಳ ಒಂದ್ಕೆಲ್ಲ. ಯಾವ್ದು ನಿಮ್ಗೆ ಹೆಚ್ಚು ಲಾಭದಾಯಕವಾಗುತ್ತೆ ಸರ್? ಈಗ ಗೌರ್ಮೆಂಟ್ ರೇಟ್ ರಾಗಿ ಚೆನ್ನಾಗಿ ಸರ್. ಈಗ ನಾವ್ ಒಂದ್ ಹೊಲ ರಿಪೇರ್ ಮಾಡಿಸ್ಬಿಡ್ತೇವೆ ರಾಗಿ ಹಾಕಿ, ರಾಗಿ ಕಟಾವಾದ್ಮೇಲೆ ನಮ್ಗೆ ಎಕರೆಗೆ ಇಷ್ಟ ಅಂತ ಹೇಳಿ ಇದ್ ಮಾಡ್ತಾರೆ ಗೌರ್ಮೆಂಟ್ ನವರು. ನಮ್ದು ಹೊಲ ದೊಡ್ಡ ಉದ್ದಾರ ಸರ್ ಹೊಲ, ಹಂಗಾಗಿ ಎಕರೆ ಒಂದ್ 20 ಗಿಡ ತಾನ ಸರ್ ಅಷ್ಟೇ, 9 ಎಕರೆ ಕಟ್ಟಿದೆ. ನಾವು 3 ಎಕರೆ ಬೇರೆ ಮೆಕ್ಕೆಜೋಳಕ್ಕೆ ಇನ್ನೊಂದು 5 ಎಕರೆ ಇಲ್ಲಿ ಕಡೆಯಲ್ಲಿ ಕಮರ್ಷಿಯಲ್ ಮಾಡ್ಬಿಡ್ತೀವಿ ಸರ್. ಹಂಗೆ ಮಾಡಿ ಉಳಿದ ಇವಾಗ ಗೌರ್ಮೆಂಟ್ ಕೊಡ್ಬೇಕು ಸರ್ 20 ಗಿಡ. ಸೊ ಕೃಷಿ ಮತ್ತು ಹೈನುಗಾರಿಕೆ ಇವೆರಡು ಒಟ್ಟೊಟ್ಟಿಗೆ ಸಾಕ್ತಾ ಇದಾವೆ. ಕೃಷಿಯಲ್ಲೂ ಸಹಿತ ನಿಮ್ಗೆ ಮುಖ್ಯವಾಗಿ ರಾಗಿ ನಿಮ್ಗೆ ಆರ್ಥಿಕವಾಗಿ ಸ್ವಲ್ಪ ಚೆನ್ನಾಗಿದೆ. ಈಗ ಮೊನ್ನೆ 14 ರೂಪಾಯಿ ಬಿಡ್ಸಿದ್ ರೇಟ್, ಹಂಗಾಗಿ ಬಹಳ ಲಾಸ್ ಆಗ್ಬಿಡ್ತು. ಇಳುವರಿ ಚೆನ್ನಾಗಿ ಬಂದ ಸರ್, ಎಕರೆಗೆ 45-50 ಚೀಲ ಗಡ್ಡೆ ಬಂದ ಸರ್. ರಾಗಿ ಏನು ಸರ್ಕಾರದವ್ರೆ ಖರೀದಿ ಮಾಡ್ತಾರೆ ಅಥವಾ ಹೇಗೆ ಸರ್? ಗವರ್ಮೆಂಟ್ ಖರೀದಿ ಮಾಡ್ತಾರೆ ಸರ್, ನಾವು ಅಲ್ಲಿಗೆ ಹೋಗಿ ಅವ್ರ ಕೊಟ್ಬಿಡಕ್ ಸರ್. ಜೊತೆಗೆ ಪ್ರೋತ್ಸಾಹಧನ ಸಿಗುತ್ತೆ ನಿಮ್ಗೆ ರಾಗಿ ಬೆಳೆಯೋದಕ್ಕೆ? ಇಲ್ಲ ಸರ್, ಹಂಗಿಲ್ಲ. ನವಣಿ ಹಾಕಿದ್ರೆ ಪ್ರೋತ್ಸಾಹಧನ ಆಯ್ತು ಸರ್. ನವಣಿಗೆ ಹಾಕಿಲ್ಲ ನೀವು? ನವಣಿ ಹಾಕಿದ್ರೆ ಎಕರೆ 10 ಸಾವಿರ ಕೊಡ್ತಾರೆ ಸರ್. ಇದು ರಾಗಿಗೆ ಎಷ್ಟು ಸಿಗ್ತದೆ ನಿಮ್ಗೆ ಸರ್? ಚೆನ್ನಾಗಿ ಮಳೆಗೆಲ್ಲ ಚೆನ್ನಾಗಂದ್ರೆ ನಾವು ಖರ್ಚು ಬಹಳ ಕಡಿಮೆ ಸರ್. ರಾಗಿ ಬಿತ್ತಕ್ಕಷ್ಟು ಬಿತ್ತಬಿಟ್ರೆ ಮೇಲೆ ಒಂದು ಅಷ್ಟು ಪಂಡೇಜರ್ ಗೊಬ್ಬರ ಹಾಕ್ಬಿಟ್ರೆ ಎಕರೆಗೆ 10 ಗಂಟಲ್ ಬಂದ್ರು ಒಂದು ನಮಗೆ ಬಹಳ ಹೆಸರಲ್ಲ. 7 ಎಕರೆಗೆ 70 ಗಂಟಲ್ ಆಗ ಸಿಗ್ತೀವಿ, ಒಂದು 20 ಗಂಟಲ್ ಅಷ್ಟೇ ಗೌರ್ಮೆಂಟ್ ಬಿಡುತ್ತೆ ಸರ್. ಈಗ 4,880 ರೂಪಾಯಿ ಕಮ್ಮಿ ಈಗ FMC ಬೆಲೆ ಮಾಡ್ಯಾರ ಸರ್. ಈಗ ಅದು ಈಗ ನೆಕ್ಸ್ಟ್ ಹಾಕಿ ಸರ್, ಈಗ ನೆಕ್ಸ್ಟ್ ಎಷ್ಟು ವರ್ಕ್ ಮಾಡ್ಬೇಕು? ನೆಕ್ಸ್ಟ್ ಮೊನ್ನೆ 7 ಲಕ್ಷ ಮೇಲೆ ಲಾಭ ಇದೆ ಸರ್. ರಾಗಿಯಿಂದನೇ? ರಾಗಿಯಿಂದ ಸರ್, ಬದ್ಲಿಗೆ. ಬದ್ಲಿಗೆ ಬದ್ಲಿ ಭೂಮಿಯಲ್ಲಿ ರಾಗಿ ಬೆಳೆದ್ರು ಅಂದ್ರೆ ನೀರ್ ಇಲ್ದಿದ್ರು ನಡೆದು ಹೋಗ್ತದೆ. ಈಗ ಸರ್ಕಾರ ಒಂದಿಷ್ಟು ಹೆಚ್ಚು ಕಾಳಜಿ ವಹಿಸಿ ಅದನ್ನ ಖರೀದಿ ಮಾಡ್ತಾ ಇರೋದ್ರಿಂದ ರೈತರಿಗೆ ಅನುಕೂಲ ಆಗಿದೆ. ಸಿರಿಧಾನ್ಯ ಅಂತಂದ್ರೆ ಅದನ್ನ ರಾಗಿನ ಸೆಟ್ಟಿಂಗ್ ಮೇಲೆ ಸರ್, ಸೇರಿಸಲ್ಲ ಸರ್, ಹಂಗಾಗಿ ಇವರು ಚೆನ್ನಾಗಿ ರೇಟ್ ಎಲ್ಲ ಚೆನ್ನಾಗಿದೆ ಸರ್. ನಿಮ್ಗೆ ಸರ್ಕಾರದಿಂದ ಯಾವ ರೀತಿಯ ಅನುದಾನಗಳನ್ನು ತಗೊಳ್ತಾ ಇದ್ರಿ ರೈತರಿಗೆ? ಕೃಷಿ ಇಲಾಖೆಯಿಂದ ಆಗಿರ್ಬೋದು, ಕೇಂದ್ರ ಸರ್ಕಾರದ ಆಗಿರ್ಬೋದು, ಏನು ಸರ್? ಕೇಂದ್ರ ಸರ್ಕಾರದ PM ಕಿಸಾನ್ ಕಡೆಗೆ ಕೃಷಿ ಇಲಾಖೆ ರೋಟೋವೇಟರ್ ತಗೊಂಡಿದ್ವಿ. ಕಡೆಗೆ